ಗಜ್ರಿ ಹ್ಯಾಂಗೆ ಬೆಳಿಬೇಕು, ಆಮೇಲೆ ಈಗ ಸೂರ್ಯಪಾನ ಹ್ಯಾಂಗೆ ಬೆಳಿಬೇಕು, ಕಬ್ಬು ಯಾವ ರೀತಿ ತೊಂದರೆ ಬರ್ತದೆ, ಗೊಂಡೆಹುಳು ಯಾಕೆ ಕಬ್ಬಿಗೆ ಬರ್ತದೆ, ಆ ಗೊಂಡೆಹುಳು ನಿಯಂತ್ರಣ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂದರೆ ಎಲ್ಲ ಸಮಗ್ರವಾಗಿ ಅವರು ಅಲ್ಲಿ ಪ್ರಯೋಗ ಮಾಡ್ಯಾರ. ಮತ್ತು ಹೊಸ ಹೊಸ ತಳಿಗಳ ಬಗ್ಗೆನೂ ಅಲ್ಲಿ ಬಂದಿರ್ತಾವೆ, ಮಾಹಿತಿ ಸಿಗ್ತದೆ, ಹೊಸ ಹೊಸ ತಳಿ ಬಿಡುಗಡೆ ಆಗ್ಯಾವ. ಹೌದು, ಅವಾಗ ನೀವು ಎಲ್ಲ ಮಾಹಿತಿ ಸಿಗ್ತದೆ. ಮತ್ತು ಅವಾಗ ಏನಾಗುತ್ತೆ, ಇವ ಅದನ್ನ ವಿರಿಸಿ ಅವನು ಚಲೋ ಕಮತ ಮಾಡಕತ್ತಾನೆ, ಅವನು ಬರ್ತೇನಂತ, ಅವನು ಬರ್ತಾನೆ, ತಾ ಏನು ಮಾಡ್ತೀನಿ ಅದನ್ನೆಲ್ಲ ನೀನು ಹೇಳ್ತಾನೆ, ಕರ್ಕೊಂಡು ಹೋಗ್ಕಂತೇಳಿ ಅವನು. ಈಗ ರೈತರ ಜೊತೆಗೆ ಸಹವಾಸ ಇದ್ರೆ ನೀನು ಒಳ್ಳೆ ರೈತ, ನೀನು ಬಾರಪ್ಪ ಮಾತ್ರ ಚಲೋ, ಮತ್ತೆ ನಾ ಇದ್ದೇ ಇರ್ತೀನ. ಇದನ್ನೆಲ್ಲ ನೀ ತಿಳಿಸ್ಕೊಟ್ಟೆ ಅಂದ್ರೆ ನಮಗೂ ಒಂದಿಟ್ಟು ಧೈರ್ಯ ಬರ್ತೈತೆ. ನೋಡಪ್ಪ ನಿಮ್ಮಪ್ಪ ಎಷ್ಟು ನನಗೆ ನೆನಪೈತಿ, ಎಷ್ಟು ಭಾಳ ಖುಷಿಯಿಂದ ಮಾಡ್ತಿದ್ದ ಅಂದರೆ ಅನ್ನದಾತೆ ಅಂತ ತಿಳ್ಕೊಂಡು ಅಂದ್ರೆ ಭೂಮಿ ಮೇಲೆ ಭಾಳ ಜೀವನ ಇಟ್ಟಿದ್ದ. ಆದ್ರೆ ಏನತ್ತು ಪರಿಸ್ಥಿತಿ, ಈಗ ಬರಗಾಲ ಬಂದಾಗ ಏನತ್ತು ಕಣ್ಣೀರು ಕಪಾಳಕ್ಕೆ ಬರೋಂಗೆ ಆತವ್ರಿ ಪಾಪ. ಅಲ್ಲ ಹಿಂಗಾಗಿ ಅಪ್ಪ ಹೇಳಿದ ಖರೆ ಐತಿ ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನ ಮೇಲೆ ಅಂತಿದ್ರು ಅವ್ರು. ಅಗದಿ ಖರೆ ನೋಡು, ಅದು ನನಗೆ ಇಷ್ಟು ಸಾಲಿ ಕಲಿತರು ನೀನು ಮತ್ತೆ ಕೃಷಿ ಮಾಡ್ಬೇಕಂತೀಯಲ್ಲ, ನನಗೆ ಭಾಳ ಖುಷಿ ಆಗ್ಯದ. ನಿನಗೆ ಬೇಕಾದಂಗ ಸಹಾಯ ಆಗತ್ತೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನಂತರ ತೀರ್ಮಾನ ಮಾಡಿಬಿಟ್ಟೆ, ಏನಾರ ಯಾಕಾಗಲಿ ಈ ಒಕ್ಕಲ್ತನ ಮಾಡದ, ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡ್ಯಾನ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ. ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನೋಂಗೆ ನಾನು ನೋಡ್ತೀನಿ ನೋಡಪ್ಪ. ಆದ್ರೆ ಸಾಕು ನೋಡು, ನನಗೂ ಅದ ಕನಸು ಆತಪ್ಪ. ನಡೆ ಬರ್ಬೇಕ ಮತ್ತೆ ಕೃಷಿ ಮೇಳಕ್ಕೆ ಮಾತ್ರ ಹೋಗೋಣ. ಒಟ್ಟ ತಪ್ಪದ ಬಾ, ಸೆಪ್ಟೆಂಬರ್ 21-24 ಮಟ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕರ್ಕೊಂಡ್ ಬರ್ತಾನೆ. ಅದು ಜಾತ್ರಿನೂ ನಮ್ಮ ರೈತರ ಜಾತ್ರೆ, ನಮ್ಮ ರೈತ ಬಾಂಧವರು ಅಲ್ಲಿ ಬಹಳ ಜನ ಬರ್ತಾರೆ. ಒಷ್ಟನ್ನು ಭೇಟಿ ಆಗಂಗಕತಿ, ಬರ್ರಿ ಹೋಗನ್. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೂಳಿನ್ ಹಾಗೂ ಕುಮಾರ್ ಅಗಡಿ. ಈಗ ದೊಡ್ಡಾಟ ಸೈಂಧವ ವಧ ಪ್ರಸ್ತುತಪಡಿಸುತ್ತಾರೆ ಹುಬ್ಬಳ್ಳಿ ತಾಲೂಕು ಬೊಮ್ಮ ಸಮುದ್ರದ ಹುಸೇನ್ ಸಾಬ್, ಹಸನ್ ಸಾಬ್ ಮರ್ತೋಜಿ ಮತ್ತು ಸಂಗಡಿಗರು. ಒಳ್ಳೆಯದು ತಾ ಅವರನ್ನು ಒಳಗೆ ಬಿಡುವಂತವನಾಗ ಯಾಕಾಗಲ್ಲ ಅದು. ತಾತ, ಇಂದಿನ ದಿವಸ ತಮ್ಮ ಮುಖ ಕಮಲಗಳು ಬಾಡಿರುವ ಕಾರಣವೇನು? ಸಂದೇಹವಿಲ್ಲದೆ ಈ ಕಂದನ ಮುಂದೆ ತಿಳಿಸುವಂತವರಾಗಿರಿ. ಕಂದ, ಇಂದಿನ ದಿವಸ ಆ ನೀಚರಾದ ಕೌರವರು ಏನು ಮಾಡಿರುವರು? ದ್ರೋಣಾಚಾರ್ಯರಿಂದ ಚಕ್ರಕೋಟೆಯನ್ನು ಕಟ್ಟಿ ದ್ವಾರದಲ್ಲಿ ಸಿಂಧು ಭೂಪಾಲನನ್ನು ನಿಲ್ಲಿಸಿದವರಂತೆ. ಅಂದ ಮೇಲೆ ನಮ್ಮಂತವರ ಪಾಡೇನು? ತಾತ, ಇಷ್ಟಕ್ಕೆ ಏಕೆ ಚಿಂತೆ? ಚಿಂತೆಯನ್ನು ಬಿಡು, ನನಗೆ ಅಪ್ಪಳೆಯನ್ನು ಕೊಡು. ಕ್ಷಣಾರ್ಥದಲ್ಲಿಯೇ ಆ ದುರುಳನಾದ ಸೈಂಧವನನ್ನು ಸಂಹರಿಸಿ ಬರುವೆನು. ಬೇಗನೆ ಅಪ್ಪಣೆಯನ್ನು ಕೊಡು. ಗಾತವಾಯಿತು ಗಾತ. ಎಲೈ ಸಾರಥಿ, ಬೇಗನೆ ಅಂತಃಪುರಕ್ಕೆ ಹೋಗಿ ಸುಭದ್ರಾ ದೇವಿಯನ್ನು ಕರೆದುಕೊಂಡು ಬರುವಂತವನಾಗು. ನಮೋ ನಮೋ ಭಾವಯ್ಯ, ತಮ್ಮ ಪಾದಗಳಿಗೆ ವಂದಿಸುವೆನು. ನಿನಗೆ ಶುಭವಾಗಲಿ, ಮೇಲೆ ಕೇಳುವಂತವಳಾಗು. ಯಾಕಾಗಲಲ್ಲದು ಸುಭದ್ರ, ನಿನ್ನ ಮಗನಾಡಿದ ಮಾತನ್ನು ಕೇಳಿದೀಯ? ಕೇಳಿದನು ಬಾವಯ್ಯ. ಚಕ್ರ ಕೋಟೆಯ ಯುದ್ಧಕ್ಕೆ ಹೋಗುತ್ತೇನೆಂದು ಹಠ ಹಿಡಿದಿರುವನು. ಈ ಸಮಯದಲ್ಲಿ ನೀನು ಅವನಿಗೆ ಬುದ್ಧಿಯನ್ನು ಹೇಳಿ ಯುದ್ಧಕ್ಕೆ ಹೋಗುವುದನ್ನು ನಿಲ್ಲಿಸು. ಆಗಲಿ ಬಾವಯ್ಯ, ತಮ್ಮ ಅಪ್ಪನೆಯಂತೆ ಹೇಳುತ್ತೇನೆ. ಮಗು ಅಭಿಮನ್ಯವೇ ಜನನಿ, ಹೇಳುತ್ತೇನೆ, ಕೇಳುವಂತವನಾಗು. ಅಮ್ಮ, ಏನಿರುವುದು? ಹೇಳುವಂತವಳಾಗು. ಚಕ್ರಕೋಟಿಯನ್ನು ಚರಿತ್ರೆಯನ್ನು ನೀನು ತಿಳಿಯಬೇಕಾದರೆ, ಮಗನೇ, ಕಂದ, ನೀನು ನನ್ನ ಗರ್ಭದಲ್ಲಿದ್ದಾಗ ನಿನ್ನ ಮಾವನಾದ ಶ್ರೀಕೃಷ್ಣನು ಚಕ್ರಕೋಟೆಯ ಚರಿತ್ರೆಯನ್ನು ಹೇಳುತ್ತಿರುವಾಗ ನೀನು ನನ್ನಂತೆಯೇ ಧ್ವನಿ ಮಾಡಿ ಒಳಗೆ ಹೋಗುವುದನ್ನು ಮಾತ್ರ ತಿಳಿದಿರುವೆ, ತಿರುಗಿ ಬರುವುದನ್ನು ಕೇಳಿಲ್ಲ. ಬೇಡ ಕಂದ, ಬೇಡ ಮಾತೆ. ಚಕ್ರಕೋಟೆಯೊಳಗೆ ಹೋಗಲಿಕ್ಕೆ ನನ್ನಲ್ಲಿ ಶಕ್ತಿ ಇದ್ದ ಮೇಲೆ ಹೊರಗೆ ಬರಲು ಬಾರದೇನು ಮಾಡಿತು? ಅಷ್ಟರಲ್ಲಿಯೇ ಎನ್ನ ತಾತನಾದ ಫಲ್ಗುಣರು ಬಂದೇ ಬರುತ್ತಾನೆ. ಜನನಿ ಕಂದ, ನಾನು ನನ್ನ ತಾತನ ಸಹಾಯದಿಂದ ಹೊರಗೆ ಬರುತ್ತೇನೆ. ಇನ್ನು ಮೇಲೆ ಹಠವನ್ನು ಹಿಡಿಯಬೇಡ, ಬೇಗನೆ ಅಪ್ಪಣೆಯನ್ನು ಕೊಟ್ಟು ಕಳಿಸ ಮಾತೆ. ಆಗಲಿ, ಉಪಾಯವಿಲ್ಲ. ನಿನಗೆ ಜಯವಾಗಲಿ, ಹೋಗಿ ಬರುವಂತವನಾಗು. ಎಲೈ ಸಾರಥಿ, ಬೇಗನೆ ರಣಭೂಮಿಗೆ ರಥವನ್ನು ಬಿಡುವಂತವನಾಗು. ಬಿಡಲಿಲ್ಲವೇ ಮೂರ್ಖ, ಹೊಟ್ಟಿಯ ಮಗನಂದು ನಂಬಿ ನಿನ್ನನ್ನು ನನ್ನ ಬೆನ್ನಿ ಹಾಕಿಕೊಂಡದ್ದೇ ತಪ್ಪು. ಅವರಿ ಮೋಸದಿಂದ ಎನ್ನ ಕರಗಳನ್ನು ಕತ್ತರಿಸಿದೆಯಾ ನೀಚ? ಹಾ ಶಿವ ಶಿವ, ಈ ದುಷ್ಟ ಸೈಂಧವರ ಬಾಣವು ಎನ್ನ ಹೃದಯದಲ್ಲಿ ನಟ್ಟು ನನ್ನ ಉಸಿರು ಬಂದಾಗುತ್ತಾ ಬಂದಿತಲ್ಲ. ಹಾ ತಾತ ಜನನಿ. ಕರ್ಣ, ನಿನ್ನ ಸಹಾಯದಿಂದ ಈ ದುರ್ಲನಾದ ಅಭಿಮನ್ಯನು ಮರಣ ಹೊಂದಿದನು. ಇನ್ನು ನಡೆ ಹೋಗುವ. ಅಯ್ಯೋ ಶಿವಶಿವ, ಅಯ್ಯೋ ಶಿವಶಿವ, ಮಗು ಅಭಿಮನ್ಯವೇ ಹೇಳುತ್ತೇನೆ ಕೇಳುವಂತವನಾಗು. ಜನನಿ ಏನಿರುವುದು ಹೇಳುವಂತವಳಾಗು. ಮಗನೇ ಮಾತಾಡೇನ, ಮಗನೇ ಪ್ರಾಣವನ್ನು ಏತಕ್ಕೆ ಹಿಡಿದಿರುವೆ? ನಿನ್ನ ಬಯಕೆ ಏನಿರುವುದು ಬೇಗನೆ ಹೇಳು. ನಾನು ಅದನ್ನು ಪೂರ್ಣ ಮಾಡುವೆನು ತಾತ. ಬಿಲ್ಲು ವಿದ್ಯೆಯಲ್ಲಿ ಚತುರನಾದ ನಾನು ಇಷ್ಟು ಕಷ್ಟದಿಂದ ಜೀವವನ್ನು ಹಿಡಿಯಬೇಕಾದರೆ ಒಂದು ಮಹತ್ವದ ಕಾರ್ಯವಿರುವುದು. ಯಾವ ಕಾರಣ ಬೇಗ ಹೇಳು ಮಗನೇ. ತಾತ, ಯುದ್ಧ ಮಾಡುವಾಗ ಯಾರಿಗಾದರೂ ಮರಣ ಬಂದೇ ಬರುವುದು. ಹೌದು ಮಗನೇ, ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಮತ್ತೇನೆಂದರೆ, ಮತ್ತೇನಿರುವುದು, ಕರ್ಣನು ಬೆನ್ನಿಗೆ ಬಿದ್ದವನಂತೆ ನಟಿಸಿ ಏನು ಮಾಡಿದನು? ಮೋಸದಿಂದ ಎನ್ನ ಕರಗಳನ್ನು ಕತ್ತರಿಸಿದನು. ಅದಕ್ಕೂ ನಾನು ಚಿಂತಿಸುವುದಿಲ್ಲ. ಇದು ಅಲ್ಲದೆ ಮತ್ತೇನಿರುವುದು, ಯುದ್ಧ ಮಾಡಿ ತಿರುಗಿ ಹೋಗುವಾಗ ಎಂತಹ ಪರಾಕ್ರಮಿ ಎಂದು ಆ ದುರುಳ ಸೈಂದವ ನನ್ನನ್ನು ಕೈಯಿಂದ ತೋರಿಸದೆ ತನ್ನ ಎಡಗಾಲಿನಿಂದ ಒದ್ದು ತೋರಿಸುತ್ತಾ ಹೋದನು. ತಾತ, ಆ ತಾಪವನ್ನು ಸಹಿಸಲಾರೆ ನಾಳೆ ಸೂರ್ಯ ಅಸ್ತಮಯವಾಗುವುದರೊಳಗಾಗಿ ಏನು ಮಾಡಬೇಕು? ಆ ದುಷ್ಟ ಸೈಂದವನ ಶಿರ ಹರಿದು ನನ್ನ ಶ್ರವದೊಂದಿಗೆ ದಹನ ಮಾಡಬೇಕು. ಕೇಳಿದೆಯಾ, ಕೃಷ್ಣ ಪರಮಾತ್ಮ ಮಗನಾಡಿದ ನುಡಿಗಳನ್ನು. ಆ ದುಷ್ಟನಾದ ಸೈಂದವನು ತನ್ನ ಅಡಿಗಳಿಂದ ಈ ಕಂದನನ್ನು ತೋರಿಸಿದನಂತೆ. ಎಲ್ಲಿ ಎಲ್ಲಿ ಆ ದುಷ್ಟನಾದ ಸೈಂದವ? ಇನ್ನು ಮೇಲೆ ನೀನು ಜೀವದಿಂದ ಉಳಿಯುವಿಯಾ ಮೂರ್ಖ? ಹೇ ಪ್ರಿಯ ಸುಭದ್ರ, ಚಿನ್ನದ ಕೆಲಸದಲ್ಲಿ ನಿರ್ಮಲವಾದ ಉದಕವನ್ನು ತೆಗೆದುಕೊಂಡು ಬರುವಂತವನಾಗು. ತೆಗೆದುಕೊಂಡು ಬಂದಿದ್ದೇನೆ ಸ್ವಾಮಿ. ಹೇ ಎನ್ನ ಪ್ರೇಮದ ಸುಕುಮಾರ ಧೀರ ರಣಗಂಭೀರ, ಇದೋ ನೋಡು, ನಾಳೆ ಸೂರ್ಯ ಅಸ್ತಮಯವಾಗುವುದರೊಳಗಾಗಿ ಆ ದುಷ್ಟ ಸೈಂದವನ ಸ್ಥಿರ ಹರಿದು ನಿನ್ನ ಶವದೊಂದಿಗೆ ದಹನ ಮಾಡುವೆನು. ಇದು ಸತ್ಯವಚನ. ಒಂದು ವೇಳೆ ಅಸತ್ಯವಾಗಿ ಸೈಂದವನನ್ನು ಸಂಹಾರ ಮಾಡುವುದಾಗದಿದ್ದರೆ ಏನು ಮಾಡುವೆ? ನಾನೇ ಅಗ್ನಿ ಪ್ರವೇಶ ಮಾಡುವೆನು. ಇದರಂತೆ ಪಂತ ಮಾಡಿ ನಿನ್ನ ಬಾಯಲ್ಲಿ ಉದಕವನ್ನು ಬಿಡುವೆನು. ಇನ್ನು ಮೇಲೆ ದೋಷದಿಂದ ನಿನ್ನ ಪ್ರಾಣವನ್ನು ಬಿಡು. ಸಿಂಧುರಾಜ, ಹೆದರಬೇಡ. ಹೇ ರವಿಕುಮಾರನಾದ ಕರ್ಣ, ಅನೇಕ ವೀರರನ್ನು ಕಾವಲಾಗಿಡು. ನಾಳೆ ಸೂರ್ಯ ಅಸ್ತಮಯದವರೆಗೆ ಅವನನ್ನು ರಕ್ಷಿಸುವ ನಡೆಯಿರಿ. ಸ್ವಾಮಿ ಕೃಷ್ಣ ಪರಮಾತ್ಮ ಮಗನೆದುರಿಗೆ ಸೈಂದವನನ್ನು ಸಿರಹರಿದಿತ್ತೇನೆಂದು ಪಂತ ಮಾಡಿರುವನು. ಆದರೆ ಆ ದುಗುಳನು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಅನಾಯಾಸವಾಗಿ ಪ್ರಾಣ ಬಿಡುವ ಕಾಲ ಬಂದೊದಗಿತ್ತಲ್ಲ. ಅಹೋ, ಏನು ವಿಚಿತ್ರವಿದು, ಎಲ್ಲಿಯೂ ಸೈಂದವನು ಕಾಣಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಗತಿಸಿದರೆ ಸೂರ್ಯನು ಅಸ್ತಮಯವಾಗುವನು. ಆಗ ಅರ್ಜುನನು ಅಗ್ನಿ ಪ್ರವೇಶ ಮಾಡುವನು. ಅಂದ ಮೇಲೆ ಪಾಂಡವರ ರಕ್ಷಕನೆಂಬ ಎನ್ನ ಬಿರುದಿಗೆ ಕಲಂಕ ಬರುವುದು. ಆಹಾ, ಎಷ್ಟು ಇಕ್ಕಟ್ಟಿನ ಪ್ರಸಂಗವಿದು. ಏನು ಮಾಡಲಿ? ಹಾ, ಹೀಗೆ ಮಾಡುವೆನು. ನನ್ನ ಕರಚಕ್ರದಿಂದ ಸೂರ್ಯನನ್ನು ಮರೆ ಮಾಡಿದರೆ ಹೊತ್ತು ಮುಳುಗಿತೆಂದು ತಿಳಿದು ಅರ್ಜುನನು ಅಗ್ನಿ ಪ್ರವೇಶ ಮಾಡಲಿಕ್ಕೆ ಸಿದ್ಧನಾಗುವನು. ಅದನ್ನು ನೋಡಲಿಕ್ಕೆ ಆ ದುರುಳ ಎಲ್ಲರೂ ಸೈಂದವನನ್ನು ಕರೆದುಕೊಂಡು ಬಂದೇ ಬರುವರು. ಆ ಕ್ಷಣದಲ್ಲಿ ಸೂರ್ಯನಿಗೆ ಮರೆ ಮಾಡಿದ ಚಕ್ರವನ್ನು ಸರಿಸಿ ಸೂರ್ಯನನ್ನು ತೋರಿಸಿ ಸೈಂದವನ ಶಿರ ಹರಿಯುವಂತೆ ಮಾಡುವೆನು. ಎಲೆ ಚಕ್ರವೇ, ಈಗಲೇ ನೀನು ಸೂರ್ಯನಿಗೆ ಮರೆ ಮಾಡಿ ನಿಲ್ಲು ಹೋಗು. ಹಾ, ಘಾತವಾಯಿತು ಘಾತವಾಯಿತು. ಇನ್ನು ಮುಂದೆ ನನ್ನ ಗತಿ ಏನು? ನನ್ನ ವಚನವೂ ಪೂರ್ಣವಾಗಲಿಲ್ಲ. ಇದಕ್ಕೆ ಮುಂದಿನ ಯತ್ನವೇನಯ್ಯ ಮಾಧವ? ಕೈ ಹಾಕಿದರೆ ಅದು ಹೇಗೆ ಸಾಧ್ಯವಾದೀತು? ನೋಡು, ಸೈಂದವನ ಎದುರು ನಿಂತು ಎಷ್ಟೋ ದಿವಸ ಯುದ್ಧ ಮಾಡಿದರೂ ಮರಣವಾಗದಂತ ಸೈಂದವನು ಒಂದೇ ದಿವಸಕ್ಕೆ ಮರಣವಾದಾನೆ. ಎಂಥ ಮೂರ್ಖತನವಿದು. ಉಪಾಯವಿಲ್ಲ. ಆಗಲಿ, ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನ ತಲೆಯ ಸತ್ತ ರಣಕ್ಕೆ ಹೋಗಿ ನಿನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿಕೊ. ಆಗಲಿ ದೇವ. ತಿಳಿತೆ ಪಾತ್ರ ವೇಳೆಗಳೇ ಬೇಡ ವ್ಯರ್ಥ. ಆಗಲಿ ದೇವ, ನನ್ನ ಪ್ರಾರಬ್ಧವೇ ಹೀಗಿದ್ದ ಮೇಲೆ ಯಾರು ತಪ್ಪಿಸುವರು? ನಡೆಯಿರಿ, ರಣಭೂಮಿಗೆ ಹೋಗುವ. ಹೇ ರವಿಕುಮಾರನಾದ ಕರ್ಣ, ಇವತ್ತಿನ ದಿವಸ ಅರ್ಜುನನ ಪ್ರತಿಜ್ಞೆಯು ನಾಶವಾಯಿತು. ಇದು ಸತ್ಯವೋ ಅಸತ್ಯವೋ, ಸೂರ್ಯಾಸ್ತಮಯವಾಗುವುದರೊಳಗಾಗಿ ಸೈನ್ಯವನನ್ನು ಕೊಲ್ಲುತ್ತೇನೆಂದು ಪಂತ ಮಾಡಿದನಲ್ಲವೇ, ಇದು ಎಷ್ಟರ ಮೆಟ್ಟಿಗೆ ಸಾಧ್ಯವಾದೀತೋ ಮಿತ್ರ. ಮಿತ್ರ, ಅರ್ಜುನ ಸೈನ್ಯವನನ್ನು ಕೊಲ್ಲಬೇಕು. ಅದು ಆಗದಿದ್ದರೆ ನಾಳೆ ಸೂರ್ಯ ಅಸ್ತ ನಂತರ ಅಗ್ನಿ ಪ್ರವೇಶ ಮಾಡಬೇಕು. ಒಂದು ಪ್ರತಿಜ್ಞೆಯು ನಾಶವಾಯಿತು. ಇನ್ನು ಎರಡನೆಯ ಪ್ರತಿಜ್ಞೆಯನ್ನು ಪೂರ್ಣಗೈಯಲಿಕ್ಕೆ ಕೈಗೊಂಡಿರಬಹುದು. ನಡೆಯಿರಿ. ಸೂರ್ಯನು ಅಸ್ತಮಯವಾಗಿ ಅಖಂಡ ಒಂದು ತಾಸಾದರೂ ಆಗಿರಬಹುದು. ತಿಳಿಯಿತೇ ಕೌರವೇಶ್ವರ? ಸತ್ಯವು ಸೂರ್ಯಪುತ್ರ, ನೀನಾಡುವ ಮಾತು ಸತ್ಯವು. ಯಾಕಂದರೆ ಕ್ಷತ್ರಿಯರು ಆಡಿದ ಮಾತಿಗೆ ಕೇಳಬಾರದಂತೆ ಎಚ್ಚರದಿಂದಿರುತ್ತಾರೆ. ಅಂದ ಮೇಲೆ ಅರ್ಜುನನು ಅಗ್ನಿ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭಿಸಿರಬಹುದು. ನಡೆಯಿರಿ. ತಡಮಾಡದೆ ವೈರಿಯ ಮನವನ್ನು ನೋಡಲಿಕ್ಕೆ ಹೋಗುವ. ನಡೆ ಹೋಗುವ. ದಾನವೇಂದ್ರ, ಸೂರ್ಯನಿಲ್ಲದೆ ಆದೃಢನಾದ ಪಾರ್ಥನು ಎನ್ನ ಮೇಲೆ ಬಾಣಗಳನ್ನು ಬಿಡುವಂತಿಲ್ಲ. ನಾನಾದರೂ ಮನೆಯಲ್ಲಿ ಏಕೆ ಕೂಡಬೇಕು? ವೈರಿಯ ಮರಣವನ್ನು ನೋಡಲಿಕ್ಕೆ ಬರುತ್ತೇನೆ, ನಡೆಯಿರಿ. ಸಾರಥಿ, ಬೇಗನೆ ರಣಭೂಮಿಗೆ ರಥವನ್ನು ಬಿಡುವಂತವರಾಗ.